ಮುಂಚೆ ಯಾವ ತರ ಪರಿಸ್ಥಿತಿ ಇತ್ತು, ನಿಮ್ ಪೂರ್ವಿಕರು ಎಷ್ಟು ಭೂಮಿಯನ್ನ ನಿಮಗೆ ಕೊಟ್ರು ಅದೆಲ್ಲ ಹೇಳ್ತಾ ಹೋಗಿ. ಆಗ ನಮ್ಮ ತಂದೆ ಕಾಲದಲ್ಲಿ ನಮ್ಗೆ ತುಂಬಾ ಬರ್ತಾನ, ಏನೋ ಒಂದ್ 5 ಮೂಟೆ ರಾಗಿ ಬೆಳಿಬೇಕಾದ್ರೂ ಭಾರಿ ಕಷ್ಟ. ಆಗ ನಾವೆಲ್ಲ ಸಣ್ಣರು, ಆಗ ಬೆಳಿಬೇಕಾದ್ರೆ ಒಂದ್ ಸೀಮೆ ಗೊಬ್ಬರ ಇಲ್ಲ, ಮನೆ ಗೊಬ್ಬರದಲ್ಲಿ ಒಂದ್ 5 ಪಲ್ಲ ರಾಗಿ ಬೆಳೆಯೋರು ವರ್ಷಕ್ಕೆ ಅದು ಅರ್ಧಕ್ಕೆ ತೀರೋಗೋದು ಸರ್. ಇನ್ನೊಂದು 6 ತಿಂಗಳಿಗೆ ಇನ್ನೊಬ್ರು ತಾವು ಕೂಲಿ ಮಾಡಿ ರಾಗಿ ತಂದು ಜೀವನ ಮಾಡ್ಬೇಕು ಅಮರ್ತಲ್ಲಿ ಇತ್ತು ಸರ್. ಇವತ್ತು ಸೀಮೆ ಗೊಬ್ಬರ ಬಂದದೆ, ಮತ್ತೆ ಈಗ ನಾವೆಲ್ಲ ದೊಡ್ಡರಾಗಿ 6 ದನ ಮಾಡಿಕೊಂಡು ನಾ ಈಗ 1 ಎಕರೆಗೆ 10 ಕ್ವಿಂಟಲ್ ರಾಗಿ ಬೆಳೆಯುವಂತ ಸ್ಟೇಜ್ ನಾವು ಇವಿಸ. ಆಮೇಲೆ ಈಗ ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು ಆದ್ದರಿಂದ ಈಗ ಅವರೆಲ್ಲ ದೊಡ್ಡರಾಗಿ ಈಗ ನಮ್ಮ ತಂದೆಗೆ 8 ಎಕರೆ ಜಮೀನು, 2 ಎಕರೆ ತರದಲ್ಲಿ ನಾವು ಹಂಚ್ಕೊಂಡು ಈಗ ನಾವು ಒಂದು ಬೋರ್ಗೆ ಬುರ್ತಿನ ಮುಂಚೆ ಆಗ 20 ಪಲ್ಲ ರಾಗಿ ಬೆಳೀತದೆ ಸರ್. ಒಂದೊಬ್ರಿಗೆ ಒಂದೊಂದು ನಾವು ಅಣ್ಣ ತಂದಿರು ಒಂದೊಂದು ಕುಟುಂಬಕ್ಕೆ 20 ಪಲ್ಲ ಎಕರೆಗೆ 10 ಪಲ್ದಂಗೆ ಬೆಳೀತಿದ್ದೆ ಸರ್. ಈಗ ಬೋರ್ ಆದ್ಮೇಲೆ ಈಗ ಒಂದು ಕೊಬ್ಬು ಈ ಹೂವು ತರಕಾರಿ ಈ ತರ ಬೆಳಿತೇವೆ ಸರ್. ಅಂದ್ರೆ ಈಗ ಇರೋ 3 ಎಕರೆ ಪ್ರದೇಶದಲ್ಲಿ ನೀವು ಕಬ್ಬು ಬೆಳಿತೀರಿ, ಹೂವು ಹಾಕ್ತಿರಿ, ಮುಸ್ಕಿನ ಜೋಳ ಬೆಳಿತೀರಿ, ತರಕಾರಿಗಳು ಬದನೆ ಟೊಮ್ಯಾಟೊ ಹಾಕ್ತಾ ಇದ್ರಿ, ಜೊತೆಗೆ ಆಡುಗಳನ್ನ ಸಾಕ್ತಾ ಇದ್ದೀರಿ. ಈಗೇನೆಲ್ಲ ಸಂಪಾದನೆ ಮಾಡಿದಿರಿ ನೀವು? ಕೃಷಿನ ಪ್ರಾರಂಭ ಆದ್ಮೇಲೆ ಹೆಂಗೆ ಇತ್ತು ಜೀವನ, ಯಾವ ತರ ಮಾಡ್ಕೊಂಡ್ ಬಂದಿರಿ, ಮನೆ ಯಾವಾಗ ಕಟ್ಟಿದ್ರಿ ಅದೆಲ್ಲ ಹೇಳಿ. ನಮ್ಮ ಮಕ್ಕಳೆಲ್ಲ ಚಿಕ್ಕಾರ ಆದ್ರು ನಮ್ಮ ಭೂಮಿಲಿ ಒಂದು 20 ಕ್ವಿಂಟಲ್ ಜಮೀನು ನೀರಾವರಿ ಅಂದ್ರೆ ಯದಮಠ ಒಂದ್ ಗುಂಡಿ ತೆಗೆದ್ರೆ ನೀರ್ ಬರಂತ ಭೂಮಿ ನಮ್ದು 20 ಕ್ವಿಂಟಲ್ ಜಮೀನು. ಅಲ್ಲಿ 4 ಜನಕ್ಕೂ 20 ಕ್ವಿಂಟಲ್ ಜಮೀನು ಸರ್. ಆ ಜಮೀನಲ್ಲಿ ನಾವು ಫಸ್ಟ್ ಹೂವಿನ ಗಿಡ ಸಾಮಂತಿಗೆ ಅಂತ ನಾವು ನೆಟ್ಕೊಂಡೋ ಸರ್. 100 ಗಿಡ ಅದ ನಾವು ಕೈ ತೂಕದಲ್ಲಿ ನಮ್ಮ ಹೆಂಗಸರು ನಾವು ಅದ ನೆಟ್ಟಿ ನೀರು ಊದಿ 150 ಗಿಡಕ್ಕೆ ಅವತ್ತೊಂದ್ ಲೆಕ್ಕಾಚಾರದಲ್ಲಿ ಒಂದ್ 30 ವರ್ಷ ಹಿಂದೆ 5,000 ದುಡ್ಡು ಸರ್. 5,000 ದುಡ್ಡು ಅಂದ್ರೆ ಅದೇ ನಮ್ಗೆ ದೊಡ್ಡ ದುಡ್ಡು. ಆ ದೊಡ್ಡ ದುಡ್ಡಲ್ಲಿ ಒಂದು ಮನೆ ಮಾಡ್ಕೊಂಡು ಸಹ ಅದ್ರಲ್ಲಿ ನಮ್ ವಾಸಕ್ಕೆ ಏನೊಂದು ಸ್ವಲ್ಪ ಒಂದ್ ರೂಮ್ ನಷ್ಟ ಆಗಲ್ಲ ಮನೆ ಬಂದಿದ್ದು ನಮ್ಗೆ 4 ಜನ ಮಕ್ಕಳಿಂದ ಒಂದೊಂದು ರೂಮ್ ನಷ್ಟ ಆಗಲ್ಲ ಮನೆ ಬಂದಿತ್ತು. ಅದ್ರಲ್ಲಿ ಒಂದು ಮನೆ ಮಾಡ್ಕೊಂಡು ದನಕರ ಕಟ್ಟಾಕೊಳ್ಳಕ್ಕೆ ನಮ್ಮ ವಾಸಕ್ಕೆ ಎಷ್ಟು 3,000 ರೂಪಾಯಿ ಖರ್ಚಾಯ್ತು ಸರ್ ಅವನ ಮನೆಗೆ. ಇನ್ನು 2,000 ಉಳಿತು. 2,000ದಲ್ಲಿ 900 ರೂಪಾಯಿ ಕೊಟ್ಟು 2 ದನ ತಕೊಂಡು ಸರ್. 2 ದನ ತಕೊಂಡು ಅವು ನಮ್ಗೆ ಉಳ್ಮೆಗೆ ಆದ ಆ ದನ. ಆಮೇಲೆ ಹಂಗಂಗೆ ಒಂದ್ ಸ್ವಲ್ಪ ಇಂಪ್ರೂವ್ ಆಯ್ತು. ದನಿನಲ್ಲಿ ಲಾಭ ಮಾಡೋದು, ಮಾರೋದು, ತರೋದು, ಒಂದೊಂದ್ ಜೊತೆ ಒಂದೊಂದ್ಸರಿ ಮಾರಿದ್ರೆ 1,500 2,000 ಸಿಕ್ಕಂತ ಟೈಮಲ್ಲೂ ಸಿಕ್ಕೋದು ಲಾಭ. 1 ವರ್ಷದಲ್ಲಿ 10 ಜೊತೆ ದನ ಮಾರುವ ಸರ್. ಅವತ್ತೊಂದ್ ಲೆಕ್ಕಾಚಾರ ಸಣ್ಣ ದನ ಮಾರಿ ವರ್ಷಕ್ಕೆ ಒಂದ್ 20,000 ರೂಪಾಯಿ ಕೂಡ ಹಾಕೊಂಡು ಆ ವರ್ಷ ಕೂಡ ಹಾಕೊಂಡು ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸ್ಕೊಂಡು ಬೋರ್ ಇಲ್ಲ ನಮ್ಗೆ. ಬೋರ್ ಇಲ್ಲದ ಕಾರಣದಿಂದ ಆಗ ನಾವು ಭೂಮಿಗೆ ಇಕ್ಕೊಂಡು 9 ನಮ್ಮ ಜಮೀನ್ಗೆ ಇಕ್ಕೊಳ್ಳೋದು, 9 ಕೂಲಿಗೆ ಹೋಗೋದು ಈ ತರ ಮಾಡ್ಕೊಂಡು ಈಗ ಒಂದ್ ಸ್ವಲ್ಪ ಅಂತಕ್ ಬಂದು ದೊಡ್ಡದನ ಅದು ಒಂದು ಎತ್ತಿನ ಗಾಡಿ ತಗೊಂಡು ಸರ್. ಎತ್ತಿನ ಗಾಡಿ ತಗೊಂಡು ಆಮೇಲೆ ಒಂದ್ ಸ್ವಲ್ಪ ದುಡ್ಡು ರೂಢಿ ಮಾಡಿ ನಮ್ಮ ಜಮೀನು ಎಲ್ಲ ಕಲ್ಲು ಬಾರೆ ಅವೆಲ್ಲ ಮಟ್ಟ ಮಾಡಿಸ್ಕೊಂಡು ಅವ ಜಮೀನು ನಮ್ಮ ಫಸ್ಲು ಬೆಳೆಯೋ ಮಟ್ಟಕ್ಕೆ ಮಾಡ್ಕೊಂಡು ಈಗ ಅವರಲ್ಲಿ ಉಳ್ಳಿ ಕಾಳು ಸಹ ನಾವು ಬೆಳೆಯಕ್ಕಾಗಿತ್ತಿಲ್ಲ ಸರ್. ಇವತ್ತು ಭತ್ತ ತಂಗು ಬೆಳೆಯೋ ಮಟ್ಟಕ್ಕೆ ಕಬೆ. ಈಗ ನಮ್ಮ ಮಕ್ಕಳು ಒಂದು ಸ್ವಲ್ಪ ದೊಡ್ಡರಾದ್ರು ಒಬ್ಬ 2nd PUC ಓದ್ದ, ಒಬ್ಬ SLC ಲಾಸ್ಟ್ ಆದ ಸರ್. ಈಗ ಆದ್ಮೇಲೆ ಅವರು ಬೆಂಗಳೂರಿಗೆ ಹೋಗಿ ನಾವು ದುಡಿಬೇಕು ಅನ್ನೋ ಇದು ಬಂದು ಒಂದ್ 10,000 ಕೊಟ್ಟು ಒಂದು ಕೂಟ ತಗೊಟ್ಟೆ. ಆ ಕೂಟರಿಂದ ಅವರು ಒಂದು ಸ್ವಲ್ಪ ದುಡ್ಡು ಮಾಡಿದಾಗ ಕಾರ್ ತಗೋಬೇಕನಪ್ಪ ಅಂದರು. ಕಾರ್ಗೆ ನನ್ನ ಸ್ವಯರ್ಜಿತಪ್ಪ ನನ್ನ ತಾವು ಬಂಡವಾಳ ಇಲ್ಲ ಇಷ್ಟದೇ ತಗಪ್ಪ ಅಂದ್ಬಿಟ್ಟು 50,000 ದುಡ್ಡು ಕೊಟ್ಟು ಅವರು ಒಂದು ಸ್ವಲ್ಪ ಹಾಕಿ ಲೋನ್ ಮೇಲೆ ಗಾಡಿ ಮಾಡ್ಕೊಂಡು ಸರ್. ಅದು ಅವತ್ತು 5.5 ಲಕ್ಷ ಆ ಗಾಡಿಗೆ ತಕ್ಕೊಂಡು ಈಗ ಅವರು ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹಣಕಾಸು ಕೊಟ್ಟರು ನಮಗೆ. ಬೋರ್ ಹಾಕಿಸ್ತೋ ಒಂದು 2 ಇಲ್ಲ 3 ಆದೋ ಒಂದು 5 ಬೋರು ಫೇಲ್ ಆಗೋದು ಈಗ 3 ಬೋರು ಓಡ್ತಾವೆ ಸರ್. ಈಗ ಏನೆಲ್ಲ ನೋಡ್ಬೋದು ನಿಮ್ಮ ಕೃಷಿ ಭೂಮಿಯಲ್ಲಿ ನಾವು ಬಂದ್ರೆ? ನಮ್ಮ ಭೂಮಿಲಿ ಸಹ ತಂಗಿದೆ. ಎಷ್ಟಿದೆ ತಂಗು? 100 ಆಯ್ತು. ಸಣ್ಣ ಗಿಡ ಒಂದ 70 ಗಿಡ ಅವೆ ಸರ್. ಫಲ ಕೊಡವು 75 ಗಿಡ ಅವೆ. ಆಮೇಲೆ ಒಂದು 20 CP ಅವೆ. ಆಮೇಲೆ ಒಂದ್ 2 ಗಿಡ ಮಾಮೂಲಿ ತಿನ್ನಕೊಂಡಕ್ಕೆ ಅನ್ಬಿಟ್ಟು ದಾಳಿಂಬೆ ಇವೆಲ್ಲಾನು ಸಣ್ಣ ಪುಟ್ಟ ತರಕಾರಿ ಮಾಡ್ಕೊಂಡು ಈ ಹಣ್ಣಿನ ಗಿಡನು ಮಾಡ್ಕೊಂಡಿವಿ ಸರ್. ಅಲ್ಲಿಗೆ ಹೂವಿನ ಕೃಷಿಯಿಂದ ಶುರುವಾಯ್ತು ಜೀವನ. ಈಗಲೂ ಹೂ ಬೆಳಿತೀರಾ? ಯಾವಾಗ ಬೆಳಿತೀರಾ? ಎಷ್ಟು ಬೆಳೆ ತೆಗಿತೀರಾ ವರ್ಷಕ್ಕೆ? ಸರ್ ವರ್ಷಕ್ಕೆ 3 ಬೆಳೆ ತೆಗಿತೀವಿ ಹೂವ. ಈಗ ಅಲ್ಲಿ ನಮ್ದು ಸಣ್ಣ ಗಿಡ ಅದೇ. ಈಗ ಎಲ್ಲ ಸೊಸಿ ಅಂತದಲ್ಲದೆ ಈಗ ಅದಾದ್ಮೇಲೆ ಇನ್ನೊಂದು ಬ್ಯಾಚ್ ನೆಡ್ತೀವಿ ಸರ್, ಅದು ವರ್ಮಾಲಕ್ಷ್ಮಿ ಟೈಮ್ ಬರ್ತದೆ. ವರ್ಮಾಲಕ್ಷ್ಮಿಗೆ ಒಂದು ಬ್ಯಾಚ್ ಆದ್ರೆ ಇನ್ನು 5 ಪೂಜೆ ಗಂಟ ಇನ್ನೊಂದು ಶಿಫ್ಟ್, 3 ವರ್ಷದಲ್ಲಿ 3 ಶಿಫ್ಟ್ ನೆಡ್ಕೋತೀವಿ ಸರ್. ಸಾವಂತಿಗೆ ಸಾವಂತಿಗೆ ಎಲ್ಲಿಂದ ತೀರಿ ಸಸಿಗಳೆಲ್ಲ? ಅದಕ್ಕೆ ತಮಿಳುನಾಡಿನಿಂದ ಇಲ್ಲಿಗೆ ಮನೆ ತಕ್ಕೆ ತಂದು ಕೊಡ್ತಾರೆ ಸರ್. ಒಂದ್ ಸಸಿಗೆ ಟೈಮ್ನಲ್ಲಿ 1 ರೂಪಾಯಿ ಆಗ್ಬೋದು, 1.5 ರೂಪಾಯಿ ಈ ವರ್ಷ 2 ರೂಪಾಯಿ ಕೊಟ್ಟು ತಗೊಂಡು ಇಟ್ಟಿವಿ ಸರ್. ಈಗ ಹೂವಿನ ಕೃಷಿ ಅಂತೂ ವರ್ಷ ವರ್ಷ ಮಾಡ್ತಾನೆ ಇದ್ದೀವಿ ಸರ್. ಈಗ ಹೇಳಿ ಗೌಡ್ರೆ, ನಿಮ್ ತಂದೆನೂ ಬೆಳೀತಿದ್ರು, ಆಗ ಇಳುವರಿ ಕಡಿಮೆ ಇತ್ತು, ಈಗ ಸ್ವಲ್ಪ ಎಲ್ಲ ಆರ್ಥಿಕವಾಗಿ ಅನುಕೂಲ ಆಗಿದೆ. ನಾಟಿ ಗೊಬ್ಬರ ಈಗಲೂ ಹಾಕ್ತಿರೋ ಅಥವಾ ಸೀಮೆ ಗೊಬ್ಬರನೇ ಹಾಕ್ತಿರೋ ಅಥವಾ ಸಾವಯವ ಗೊಬ್ಬರಗಳನ್ನ ಏನಾದ್ರು ಜಾಸ್ತಿ ಬಳಕೆ ಮಾಡ್ತೀರಾ? ಆ ವಿಷಯ ಎಲ್ಲ ಹೇಳಿ ಸ್ವಲ್ಪ ಸಾ. ಈಗ ಸೀಮೆ ಗೊಬ್ಬರ ಹಾಕಿದ್ರು ಬೆಳವಣಿಗೆ ಐಕಿಲ್ಲ ಫಸ್ಲು. ಈಗ ನಮ್ಮ ಮನೆ ಗೊಬ್ಬರ ಹಾಕ್ಲೇಬೇಕು ಸರ್. ಮನೆ ಗೊಬ್ಬರ ಹಾಕಿ ಏನೊಂದು ಸ್ವಲ್ಪ ಅದಕ್ಕೆ ಮೆಟ್ಗಳಂಗೆ ಒಂದ್ ಸ್ವಲ್ಪ ಸೀಮೆ ಗೊಬ್ಬರ ಕೊಟ್ಕೊಂಡು 2 ಮಿಂಟನ ಹಂಗೆ ಬೆಳ್ಕೊಂಡ್ರೆ ಸರ್ ಗಿಡ ಚೆನ್ನಾಗಿ ಬರ್ತದೆ. ಇಲ್ಲ ನಾವು ಯಥೇಚ್ಛವಾಗಿ ಸೀಮೆ ಗೊಬ್ಬರ ಹಾಕಿದ್ರು ಫಸ್ಲು ಬರೋದಿಲ್ಲ ಸರ್. ಮನೆ ಗೊಬ್ಬರಕ್ಕೂ ಫಸ್ಲು ಬರೋದಿಲ್ಲ, 2 ಮಿಕ್ಸೆಟ್ ಆಗಿ ಬೆಳೆದ್ರೆ ಅದು ಫಸ್ಲು ಬರ್ತದೆ ಸರ್, ಹೂವಿನ ಫಸ್ಲು. ಈಗ ಹೂವಿನ ಕೃಷಿನಲ್ಲಿ ನಿಮಗೆ ಒಳ್ಳೆ ಕಾಸು ಸಿಕ್ತು, ಇನ್ನು ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಅದನ್ನು ಬೆಳಿಬಹುದಾಗಿತ್ತಲ್ಲ, ಈಗ ಬರೀ ಅಷ್ಟಕ್ಕೆ ಇಟ್ಕೊಂಡಿದಿರಲ್ಲ, ಏನು ಉದ್ದೇಶ ಸರ್? ಅದು ಅಂದ್ರೆ ನಮ್ಗೆ ಅದೊಂದು ಸ್ವಲ್ಪ ಹೊಂದ್ಕೊಂಡಿದೆ ಸರ್. ಈಗ ಅದೊಂದು ಏನ್ ಮಾಡಿಲ್ಲ, ಕೊಬ್ಬು ಮಾಡ್ಕೊಂಡಿದ್ವಿ. ಆಮೇಲೆ ಒಂದ್ ಸ್ವಲ್ಪ ಬದ್ನೆ ಟಮೋಟೆ ಇವು ಬೇರೆ ಸಪ್ರೇಟ್ ಆಗಿ ಮಾಡ್ಕೊಂಡ್ವಿ. ಅದು ಇದು ಒಂದ್ ಖರ್ಚು ಆದ್ರೆ ಅದು ಒಂದ್ ಸ್ವಲ್ಪ ಖರ್ಚು ಉಳಿತಾಯ ಆಗಿದೆ ಲೆಕ್ಕಾಚಾರದಲ್ಲಿ ಮಾಡಿವಿ ಸರ್. ಈಗ ಹೇಳಿ, ಹೂವಿನ ಕೃಷಿ ಹೆಂಗ್ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ? ನಿಮ್ಮನೇಲಿ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ ಹೂವಿನ ಕೃಷಿಗೆ ಸಂಬಂಧಪಟ್ಟಂಗೆ? ಹೂವಿನ ಕೃಷಿಗೆ ಸಂಬಂಧಪಟ್ಟಂಗೆ ನಮ್ಮ ಹೆಂಗಸರು ನಾವೇ ಸರ್ ಇಲ್ಲಿ ಮನೇಲಿ ಮಾಡ್ಕೊಳ್ಳೋ. ಸಸಿ ಅಲ್ಲಿಂದ ತತ್ತಿರಿ? ಸಸಿ ಅವ್ರು ತಮಿಳ್ನಾಡಿನಿಂದ ತಂದು ಇಲ್ಲಿ ಮನೆ ತಕ್ಕೆ ಕೊಡ್ತಾರೆ. ಮಣ್ಣೆಲ್ಲ ಸಿದ್ಧ ಮಾಡ್ಕೋಬೇಕಲ್ಲ. ಮಣ್ಣು ಅಂದ್ರೆ ಚೆನ್ನಾಗಿ ಉಕ್ಕೆ ಮನೆ ಗೊಬ್ಬರ ಅರಿಕ್ಬಿಟ್ಟು ಭೂಮಿಗೆ ಅರಗ್ಬಿಟ್ಟು ಉಕ್ಕೆ ಹೊಡ್ಕೋಬೇಕು ಸರ್. ಗರ್ಕೆ ಪರ್ಕೆ ಎಲ್ಲ ಸಾಯಂಗೆ ಉಕ್ಕೆ ಹೊಡ್ಕೊಂಡು ಆ ಮಣ್ಣು ಕಾದ್ಮೇಲೆ ಆ ಪಟ ಹೊಡೆದ್ಬಿಟ್ಟು ಡ್ರಿಪ್ ಪೈಪ್ ಎಳ್ಕೊಂಡು ಸಸಿ ನೆಡ್ಬೇಕು ಸರ್. ಏನ್ ಅಂತರದಲ್ಲಿ ನೆಡ್ತೀರಿ? ಅದು 1.5 ಅಡಿ ಅಂತರಕ್ಕೆ ನೆಡ್ಕೋತೀವಿ ಸರ್. ಈಗ ಬೇಸಿಗೆ ಕಾಲದಲ್ಲಿ 1 ಅಡಿ ಅಂತರ, ಮಳೆಗಾಲ ಇದಕ್ಕೆ ಈಗ ಜೋಡಿ ಸಾಲ್ ಮಾಡ್ಕೋತೀವಿ. ಬೇಸಿಗೆಯಲ್ಲಿ ಗಿಡ ದಪ್ಪ ಬರೋದಿಲ್ವಲ್ಲ, ಆದ್ರಿಂದ 1 ಅಡಿ ಅಂತರಕ್ಕೆ 8 ಜೋಡಿ ಪಟ ಮಾಡ್ಕೋತೀವಿ ಸರ್. ಆಮೇಲೆ ಇನ್ನ ಮಳೆಗಾಲದಲ್ಲಿ 2 ಅಡಿ ಅಂತರ ಒಂದ್ ಸಸಿ ಒಂಟಿ ಸಸಿ ನೆಟ್ಕೋತೀವಿ. ಆಗ ಗಿಡ ದಪ್ಪ ಬರ್ತದೆ, ಆಗ ಗಿಡ ಒತ್ತರ್ಸ್ಕೊತದಲ್ಲ, ಆಗ ಏನಾಗೋಯ್ತದೆ ಸೆಕೆ ಹಿಡ್ದಂಗ ಆಯ್ತು ಹೂ ಅನ್ಬಿಟ್ಟು ಒಂಟಿ ಸಸಿ ನೆಟ್ಕೋತೀವಿ. ಈಗ ಜೋಡಿ ಸಸಿ ನೆಟ್ಕೊಂಡಿದೀವಿ ಸರ್. ಎಷ್ಟು ಇಳುವರಿ ಬರುತ್ತೆ ಸಾಮಾನ್ಯವಾಗಿ? ಸಾ ಇಳುವರಿ ತೆಗಿಬಹುದು, ಆದ್ರೆ ರೈಟ್ ಏರಿಯೇಷನ್ ಆಯ್ತದಲ್ಲ ಸರ್. ಈಗ ಮಳೆಗಾಲದಲ್ಲಿ ಒಂದೊಂದು ಟೈಮ್ನಲ್ಲಿ ರೈಟ್ ಇರ್ತದೆ, ಹಬ್ಬ ಆಯ್ತು ಪೂಜೆ ಅವು ಇವು ಬರ್ತಾವಲ್ಲ, ಆ ಟೈಮ್ನಲ್ಲಿ ರೈಟ್ ಇರ್ತದೆ. ಏನೊಂದು ಮಾರ್ಗೆ ಒಂದು 50 ರೂಪಾಯಿ 60 ರೂಪಾಯಿ ನಮಗ್ ಕೊಡ್ತಾರೆ, ಅವ್ರು ಎಷ್ಟಕ್ಕೆ ಮಾರ್ಕತಾರ 100 ರೂಪಾಯಿ ಗಂಟ್ಲು ಮಾರ್ಕತಾರೆ ನಮಗ್ ಕೊಡೋದು ರೈಟ್ ಅದೇ ಸರ್. ಈ ಟೈಮ್ನಲ್ಲಿ ಈಗ ಬೇಸಿಗೆ ಟೈಮ್ ಅಲ್ವಾ, ಈಗ ಅದನ್ನ ಕುಯ್ಯೋದು ಮಾರುಕಟ್ಟದೆಲ್ಲ ನೀವೇನಾ? ನಾವೇ ಸರ್, ಎಣ್ಣಾಳು ಮಾಡ್ಕೋತೀವಿ ಊರಿನಿಂದ ಆಳ್ಗೊಳ್ ಬರ್ತಾರೆ. ಒಂದ ನಮ್ಮ ಸಂದರ್ಭ ಎಷ್ಟ ಬೇಕು ಅಷ್ಟ ಆಳ್ ಕರ್ಕೊತೀವಿ, ಆದಾಗ ನಾವು ಮಾಡ್ಕೋತೀವಿ. ಬಲ್ಲೆನಲ್ಲಿ ಮಾರ್ಕೆಟ್ ಕೊಟ್ಬಿಡ್ತೀರಿ? ಇಲ್ಲ ಮನೆ ತಕ್ಕೆ ಬರ್ತಾರೆ ಸರ್, ಟೈಮ್ನಲ್ಲಿ ಮನೆ ತಕ್ಕ ಬರ್ತಾರೆ. ಹೂ ಚೆನ್ನಾಗಿ ಬೆಳೆದ್ರೆ ಅವ್ರು ಒಂದ್ ಸ್ವಲ್ಪ ಹೂ ಮಂಕ್ ಆಯ್ತು ಅಂದಾಗ ಅವ್ರ ಏನ್ ಮಾಡ್ತಾರೆ, ನಿಮ್ ಮಾರ್ಕೊಳ್ರಪ್ಪ ಅನ್ಬಿಟ್ಟು ಆಗ ಬಲ್ಲನಳ್ಳಿ ಮಾರ್ಕೆಟ್ ಹಾಕ್ಬಿಡ್ತೀವಿ ಸರ್. ಈ ತಳಿಗಳು ಅಲ್ಲೂ ಬೇಕಾದಷ್ಟು ಬಂದವಲ್ಲ, ನೀವು ಪ್ರತಿ ವರ್ಷ ಅದನ್ನೇ ಬೆಳಿತೀರಾ ಹೆಂಗೆ? ಇಲ್ಲ ಸರ್, ಹೋದ ಸರಿ ಪೇಪರ್ ಎಲ್ಲೋ ಅಂತಿತ್ತು, ಅದು ಏನು ಬಿದ್ದಿ ಅದೆಲ್ಲ ಫಸ್ಲು ಬರ್ನಿಲ್ಲ ಅನ್ಬಿಟ್ಟು ಈ ಸರಿ ಚೇಂಜ್ ಮಾಡಿ ನೆಟ್ಟಿವಿ ಸರ್. ಈಗ ಸೆಂಟೆಲ್ಲೋ ಅನ್ನೋ ಸಸಿ ನೆಟ್ಕೊಂಡಿವಿ, ಪೂರ್ಣಿಮಾ ಸೆಂಟೆಲ್ಲೋ ಎರಡು ಮಾತ್ರ ನೆಟ್ಟಿವಿ. ಆಯ್ತು ತಳಿ ಸರ್, ಹಳದಿ ಬಣ್ಣದ ಬಿಳಿ ಬಣ್ಣದ ಎಲ್ಲೋ ಎಲ್ಲೋ ಬರ್ಡು ಸರ್. ಹೂ ಜಾಸ್ತಿ ಬಳಕೆ ಬರುತ್ತಾ ಇದು? ಇದು ಪರವಾಗಿಲ್ಲ ಸರ್, ಈ ಸೆಂಟೆಲ್ಲೋ ಅನ್ನೋದು ಎಲ್ಲ ಬಣ್ಣ ಬಿಳಿ ಬಣ್ಣ ಎಲ್ಲ ಒಂದೊಂದು ಅದ್ರೊಳಗೆ ಸೇರ್ಕೋಬಹುದು. ಅಷ್ಟು ಬಿಟ್ರೆ ಇದು ಚೆನ್ನಾಗಿ ಇಳುವರಿ ಬರ್ತದೆ ಸರ್, ಅದು ನೋಡಕ್ಕೆ ಜನಕ್ಕೆ ಅದು ಸಿ ಚೆನ್ನಾಗಿ ಕಾಣ್ತದೆ ಸರ್. ಅದು ಹೂ ಗಿರಾಕಿಗೆ ಪರವಾಗಿಲ್ಲ ಸರ್. ಇದು ಅಂದ್ರೆ ನೀರ್ಗೆ ಒಂದು ಡ್ರಿಪ್ ಮಾಡ್ಕೊಂಡ್ಮೇಲೆ ಅನುಕೂಲ ಆಯ್ತು ಅನುಕೂಲ ಆಗತ್ತೆ, ಈಗೇನ್ ತೊಂದ್ರೆ ಇಲ್ಲ. ಇನ್ ಕಬ್ಬು ಅದೆಷ್ಟು ಬರುತ್ತೆ, ಏನು ಹೆಂಗ್ ಬೆಳಿತೀರಿ ಸರ್? ಕಬ್ಬು ಅಂದ್ರೆ ಅದ್ ಯಾವ್ದೋ ಹೊಸ ತಳಿ ಅಂತ ಕೊಟ್ಟವ್ರೆ ಸರ್. ಈಗ ಇಲ್ಲ ಸರ್, ಅದ್ ಯಾವ್ದೋ ಒಂದ ಹೊಸ ತಳಿ ಅವರು, ನಾವು 516 ಅಂತ ನೀಡ್ತಿದ್ದ ಸರ್. ಈಗ ಓ ಸರಿಯ ಈ ಸರಿ ಏನ್ ಮಾಡವ್ರೆ, ಈದ್ ಬ್ಯಾಡಿ ನಮ್ಗೆ ನಾವು ಕೊಡ್ತೀವಿ ಈ ಸರಿ ಅನ್ಬಿಟ್ಟು ಪೀಡ್ಮೇನ್ ಕರ್ಕೊಂಡೋಗಿ ಅದ ಒಂದ್ ಅರ್ಧ ಎಕರೆ ಕೊಟ್ಟವ್ರ ನಮ್ಗೆ ಈ ಸರಿಯ ಬರೋ ಸರಿಗೆ ನಾವು ಬಿತ್ತನೆ ಕೊಡ್ಸ್ಕೊಂಡು ನಿಮ್ ನೆಟ್ಕೊಂಡು ಉಳ್ಕೆ ಅದ ನಾವು ಬಿತ್ತನೆ ಕೊಡ್ಸ್ಕೊತೀವಿ. ಈ ಸರಿ ನೆಡಿ ಅನ್ಬಿಟ್ಟು ಕೋಟಿ ಒಂದ್ ಅರ್ಧ ಎಕರೆ ಎಂಟ್ ಸಾವಿರ ಸಾವಿರ ಬಂದಿ. 517 ಬೆಳೆಯುವಾಗ ಹೆಂಗ್ ಬಂದಿತ್ತು ಇಳುವರಿ ಎಲ್ಲ? ಸರ್ ಅದು ಒಂದ್ ಎಕರೆಗೆ 100 ಟನ್ ಬೆಳೀತಿತ್ತು ಸರ್. ಸಕ್ಕರೆ ಕೊಟ್ಬಿಡ್ತಿದ್ವಿ ಸರ್, ನಾವು ICL ಫ್ಯಾಕ್ಟ್ರಿ ಕೊಟ್ಬಿಡ್ತಿದ್ವಿ ಸರ್. ಈಗ ಅವರು 30,000 ಕೊಟ್ಟಿ ಒಂದ್ ಟನ್ಗೆ ತಂದಿ ತಳಿ ಮಾಡ್ಕೊಟ್ಟಿದಾರಂತೆ. ಆ ತಳಿಯ ನಮ್ಗೆ 8,000 ಸಹ ಈಗ ಅರ್ಧ ಎಕರೆಗೆ. ಈಗ ನೋಡಿ ಇದ ನಾವು ಬಿತ್ತನೆಗೆ ಇಲ್ಲಿ ಅಕ್ಕಪಕ್ಕದ ರೈತರು ಕೊಡ್ಸ್ಕತ್ತೀವಿ ಅನ್ಬಿಟ್ಟು ಅವರು 8,000 ಸರ್. ಅದ ನಮ್ಗೆ ಹೆಚ್ಚಾಗಿ ನೆಟ್ಕೊಂಡು ಹೆಚ್ಚಾದ ಬೇರೆ ರೈತರು ಕೊಡ್ಬಹುದು ಸರ್. ತಳಿ ಹೆಸರು ತಿಳ್ಕೊಬೇಕು ನೀವು. ಇಲ್ಲಿ ಫೀಡ್ ಮೇನ್ ಅವ್ರೆ ಅವ್ರು ಕೇಳ್ಕೋಬೇಕು ಸರ್, ನಮ್ಗೆ ಆ ತಳಿ ಹೆಸರು ಗೊತ್ತಿಲ್ಲ ಸರ್. ಆಮೇಲೆ ನಿಮ್ ಜಾಸ್ತಿ ಕಾಸು ಬಂದಿದ್ದು ಯಾವ ಬೆಳೆಯಿಂದ ಆಗಾದ್ರೆ? ಸರ್ ಫಸ್ಟ್ ನಾವು ಹೂವಿನಿಂದ ನಾವು ಬದುಕ್ತೇವೆ ಸರ್ ಫಸ್ಟ್. ಆಮೇಲೆ ನಾವು ಎಲ್ಲ ಬೋರು ಗೀರು ಇಂಪ್ರ ಆದ್ಮೇಲೆ ನಾವು ಕೊಬ್ಬು ಕೊಬ್ಬರಿಂದ ಅನುಕೂಲ ಆದ ಸರ್. ಈಗ ತರಕಾರಿ ಟೊಮೆಟೊ ಬದನೆ ಇವೆಲ್ಲ ಪ್ರತಿ ಇದ್ರಲ್ಲೂ ಬೆಳಿತೀರ ನೀವು? ವರ್ಷ ವರ್ಷ ಬೆಳಿತೀವಿ ಸರ್. ಅದಕ್ಕೆಲ್ಲ ಮಾರುಕಟ್ಟೆ ಹೆಂಗೆ? ಮಾರ್ಕೆಟ್ ಒಂದೊಂದ್ಸರಿ ಇರ್ತದೆ ಸರ್ ರೈಟು, ಒಂದೊಂದ್ಸರಿ ರೈಟ್ ಇರಕಿಲ್ಲ. ಒಂದೊಂದ್ಸರಿ ಅಲ್ಲೇ ದನ ಕಟ್ಟಾಕಿ ಹೊಲದಲ್ಲೇ ಬಿಟ್ಬಿಟ್ಟು ದನ ಕಟ್ಟಾಕಿಟ್ಟಿರ್ತೀವಿ. ಎಲ್ಲ ಹಿಂಗೆ ಒಂದೊಂದ್ಸರಿ ಆಯ್ತದೆ, ಒಂದೊಂದ್ಸರಿ ಹೋಯ್ತದೆ ಸರ್. ಅದು ಬೆಳೆಯದಂತೂ ಬೆಳಿತೀರಿ. ಈ ಮುಸ್ಕಿನ ಜೋಳ ನಿರಂತರವಾಗಿ ಬೆಳಿತೀರಾ? ಅದೇ ನಿಮ್ಮ ಹಸು ಕರುಗಾಗುತ್ತೆ ಮತ್ತೆ ಇನ್ನೇನು ಆಡ ಅದನ್ನ ತಿನ್ನಲ್ವಲ್ಲ? ಆಡು ತಿಂತದೆ ಸರ್, ಆಡು ದನ ಎಲ್ಲ ಅದ ಕತ್ತರಿಸಾಕಿದ್ರೆ ಮಾತನೇ ಸಹಿತ ತಿಂತವೆ ಸರ್. ಅದು ಒಳ್ಳೆ ದನಿಗೆ ಆಗ್ಲಿ ಆಡ್ಗೆ ಆಗ್ಲಿ ಒಳ್ಳೆ ಮೇವು ಸಹ ಅದು ಮುಸ್ಕಿನ ಜೋಳ. ಯಾಕೆಂದ್ರೆ ಅದು ಬಲ್ತ್ಬಿಟ್ರೆ ಕಡ್ಡಿ ಬೆಂಡಾಯ್ತದೆ, ಅದು ರುಚಿ ಸಿಗಕ್ಕಿಲ್ಲ. ಈ ಎಳೆ ಕಡ್ಡಿನಲ್ಲೇ ಅದ ತುಕ್ಕಡ ಮಾಡಿ ಮಿಷಿನ್ ತರ ಇದು ಅಡೆ ಮಾಡಿಕೊಂಡು ನಾವು ಕತ್ತರಿಸಿ, ಮಿಷಿನ್ ಇಲ್ಲ ನಮ್ಮ ಹತ್ರ, ಅಡೆ ಮಾಡಿಕೊಂಡು ಕತ್ತರಿಸಿ ಹಾಕಿದ್ರೆ ಚೆನ್ನಾಗಿ ತಿನ್ಕೋತೇವೆ. ಅಂದ್ರೆ ನೀವು ಮೇವಿಗೆ ಬೆಳೆಯೋದು? ಮೇವಿಗೆ ಆಮೇಲೆ ಜೋಳನು ಮಾಡ್ಕೋಬಹುದು ಸರ್. ಬೇಕು ಅಂದ್ರೆ ಕಡ್ಡಿಗೆ ರೈತರು ಬಂದು ತಕೊಂಡು ಹೋಗ್ತಾರೆ ಸರ್. ಜೋಳನು ಮಾಡಿದ್ರ? ಜೋಳ ಈಗೇನ್ ಮಾಡಿಲ್ಲ ಸರ್, ನಾವು ಕಡ್ಡಿ ಕೊಟ್ಬಿಟ್ಟು ಕಡ್ಡಿಗೆ ಮಾಡ್ಕೊಂಡಿರೋದು ಅಷ್ಟೇ. ಈಗ ಇನ್ನೊಂದು ಈ ಸರಿ ಆಗ್ತಿರೋದ ಜೋಳ ಮಾಡ್ಬೇಕು ಅಂತ ಆಗ್ತೇವಿ ಸರ್. ಈಗ ಆಡು ಸಾಕೊಂಡು ಸಾಕಷ್ಟು ನೀವು ಅದ್ರಲ್ಲಿ ಆದಾಯ ಮಾಡಿದೀರಾ ಅಂತ ಹೇಳಿ, ಒಳ್ಳೆ ಆದಾಯ ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಸರ್ ಆಡು ಅಂದ್ರೆ ನಾನು ಬ್ಯಾರಾತ್ಯವೆಂದು ಆಡು ಜಾಸ್ತಿ ಸಾಕಾಣಿಕೆ ಮಾಡಿವಿನಿ ಸರ್. ಆಡು ನಾಟಿದ್ದಾನ ಇಷ್ಟು ಬಿಟ್ರೆ ನಾವೇನು ಬೇರೆ ಹೇಳಿ ನಿಮ್ ಅನುಭವ ಅದ್ರಲ್ಲಿ? ನಮ್ಮ ಅನುಭವ ಸರ್ ಈಗ ಫಸ್ಟ್ ನಾವು ಆಡ್ ತಕೊಂಡ ಸರ್ ಒಂದ್ ಆಡ, ಈ ಆಡ್ ತಕೊಂಡು 3 ವರ್ಷ ಆಯ್ತು ಸರ್. 3 ವರ್ಷಕ್ಕೆ 1 ವರ್ಷಕ್ಕೆ 10 ತಿಂಗಳಿಗೆ ಒಂದ್ ಸೂಲ ಹಾಕ್ಬಿಡ್ತದೆ ಸರ್ ನಮ್ಮ ಆಡು. 10 ತಿಂಗಳಿಗೆ ಒಂದ್ಸರಿ, ಒಂದ್ಸರಿ 4, ಅಲ್ಲಿ 3 ಸರಿ 4 ಅಂತ 3 ಹಾಕದೆ. ಈಗ ಈ ಸರಿ 5 ಮರಿ ಹಾಕದೆ ಸರ್. ಈಗ ಅವರು ಒಂದ್ಸರಿ 8 ಹೆಣ್ಣು 2 ಹತ್ತು ಹಾಕಿತ್ತು ಸರ್. 25 ವರ್ಷ ಅವ್ರಿಗೆ ಆ ವಾತ್ಗಳು ಕೊಟ್ಟೆ, ಈ 8 ಮೊಳಕ್ಕೂ ಉಳಿಸ್ಕೊಂಡೆ. ಈಗ 8 ಮೊಳಕ ಅದು 4 ಹಾಕದೆ, ಮೊದ್ಲು 2 ಹಾಕಿತ್ತು ಕನ್ಮೊಳಕ್ನಲ್ಲಿ, ಇದೊಂದು ಹಾಕಿತ್ತು. ಈಗ ಇದು 1 ಹಾಕದೆ, ತಿರ್ಗಾ ಅದು 4 ಹಾಕದೆ, ಇದು 5 ಹಾಕದೆ ಸರ್. ಒಟ್ಟಿಗೆ ಒಂದ್ 25 ಮರಿ ಆಗವೆ ಸರ್. ಎಲ್ಲ ಆಡು ಸಣ್ಣವು ದೊಡ್ಡವು ಎಲ್ಲ ಸೇರಿ 25 ಆಗ 3 ವರ್ಷಕ್ಕೆ ಸರ್. ಈಗ ಒಟ್ಟರೆ ನಾವು ಆ ಮೇವ ಕತ್ತ ಸಾಕೊಂಡು ಮನೆ ತವೇ ಕಟ್ಟಾಕ ಸಾಕತ್ತೀವಿ. ಏನೆಲ್ಲ ಹಾಕ್ತೀರಾ ಹೇಳಿ? ಈಗ ನಾವು ರಾಗಿ ಬಿತ್ಕತ್ತೀವಿ ಸರ್, ಅಪ್ಸಣ್ಬು ಕೊಮ್ಮನಕ್ಕಿ ರಾಗಿ ಎಲ್ಲಾನು ಮಿಕ್ಸೆಟ್ ಮಾಡಿ ಬಿತ್ಕತ್ತೀವಿ. ಬಿತ್ಕೊಂಡು ಅವನ್ ಏನ್ ಮಾಡ್ತೀವಿ ಈ ತರ ಹಾಕತ್ತೀವಿ ಸರ್. ಒಂದೊಂದ್ ಮರಿಗಳು ಚಿಕ್ಕ ಮರಿಗಳಿಗೆ ತುಂಡಾಕ ಕಟ್ಟಾಕ ಹಾಕ್ತಿವಿ. ಒಂದೊಂದ ಈ ರಾಗಿನ 3 ತುಕ್ಕಡ ಮಾಡಿದ್ರೆ ಟ್ರೈ ತುಂಬ ಮಾಡ್ಬಿಟ್ರೆ ತಿನ್ಕತ್ತೆ ಸರ್. ಎಷ್ಟು ದಿವಸ ತನಕ ಸಾಕ್ತಿರ? ನಾವು ಒಂದ ಹುಟ್ಟದ ಮರಿ 10 ತಿಂಗಳು ಸಾಕಿದ್ರೆ ಮಾರಾಟಕ್ಕೆ ಬರ್ತವೆ ಸರ್. ಮಾರಾಟಕ್ಕೆ ಬಂದ್ಮೇಲೆ 10 ತಿಂಗಳ ಗಂಟ ಮಡಿಕತ್ತೀವಿ, ಆಮೇಲೆ ಮಾರಾಟ ಕೊಡ್ತೀವಿ ಸರ್. ಆಮೇಲೆ ಇಟ್ಕೊಂಡ್ರೆ? ಆಮೇಲೆ ಇಟ್ಕೋಬಹುದು ಸರ್. ಆದ್ರೆ ವಾತ್ಗಳು ಈ ಗಬ್ಬದ ಮರಿಗಳನ್ನ ತೊಂದರೆ ಕೊಟ್ಬಿಡ್ತವೆ, ಆಮೇಲೆ ಆ ಮರಿಗಳು ಕಂದ ಹಾಕ್ಬಿಡೋದು ಏನೋ ಒಂದ್ ತೊಂದರೆ ಆಯ್ತವೆ. ಅವ ಏನಿದ್ರು ಒಂದ್ ಮಾತ್ರ ಬಿತ್ತನೆ ಮಾತನ್ನು ಸಾಕಬೇಕು ಕಟ್ಟಾಕಿ, ಇನ್ ಬಾಕಿ ಬೆಲ್ಲ ಮಾರಾಟ ಮಾಡ್ಬಿಡ್ಬೇಕು ಸರ್. ಯಾಕೆಂದ್ರೆ ಹೊಸ ಹೆಣ್ಣು ಮರಿಗಳು ತೊಂದರೆ ಕೊಟ್ಬಿಡ್ತಾವಲ್ಲ, ಅದರ ದೇಶದಿಂದ ನಾವು ಮಡಿಕೊಳ್ಳಕ್ಕಿಲ್ಲ ಸರ್. ನೀವೇನು ಕಟ್ಟಾಕಿ ಸಾಕ್ತಿರೋ ಅಥವಾ ಬಿಟ್ಬಿಟ್ಟು ಸಾಕ? ಕಟ್ಟಾಕಿ ಸಾಕ್ತೀವಿ ಸರ್. ಖರ್ಚು ಜಾಸ್ತಿ ಅಂತಾರಲ್ಲ, ನಮ್ಗೇನು ಖರ್ಚೇನ್ ಜಾಸ್ತಿ ದುಬಾರಿ ಕಾಣ್ತಾ ಇಲ್ಲ ಸರ್. ಏನೋ ಅವಕ್ಕೆ ಅಂದ್ರೆ ಒಂದು ತಿಂಡಿ ತಗತ್ತೀವಿ, ಅವಕ್ಕೆ ತಿಂಡಿ ಅಂದ್ರೆ ಕಡಲೆಕಾಯಿ ನಿಂಡಿ ಕಡ್ಡಿ ಪೀಡ್ಸು, ಮಾಮೂಲಿ ಅಲ್ಜೋಳ ಆಯ್ತದಲ್ಲ ಅಲ್ಜೋಳ ಮಿಕ್ಸ್ಅಟ್ ಮಾಡ್ಕತ್ತೀವಿ. ಬೆಳಿಗ್ಗೆ ಸಾಯಂಕಾಲ ಒಂದ್ ಸ್ವಲ್ಪ ಸ್ವಲ್ಪ ಕೊಟ್ಕತ್ತೀವಿ ಸರ್, ಮೇವು ಕೊಟ್ಕತ್ತೀವಿ ಅಷ್ಟೇ ಸರ್. ಈ ದನ ಅದ್ರಲ್ಲೂ ಸಾಕಷ್ಟು ನಿಮ್ಗೆ ಅನುಭವ ಇದೆ ಅಂತ? ಅದೇ ಅದೇ ಸರ್ ನಮ್ಗೆ. ಹೇಳಿ. ಈಗ ನಮ್ಗೆ ಸರ್ ಗಾಡಿ ದನ ಗಾಡಿ ಅಂದ್ರೆ ಫಸ್ಟ್ ಎತ್ತಿನ ಗಾಡಿಲಿ ಬಾಡಿಗೆ ಹೊಡಿಯಕ್ ಹೋಗಿದ್ದೆ. ಆ ಗಾಡಿ ಬಾಡಿಗೆ ಹೊಡಿಯಕ್ ಹೋಗಿದ್ದಾಗ ಕರಾವಾಗ ಮಾತ್ರ ಒಂದ್ ಎಮ್ಮೆ ಮಡಿಕೊಂಡಿದ್ದೆ. ಎಮ್ಮೆ ಮಡಿಕೊಂಡು ಇನ್ನ ಮನೆಗೆ ಹಾಲ್ ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಎಮ್ಮೆ ಮಡಿಕೊಂಡಿದ್ದೆ. ಆಮೇಲೆ ಎತ್ತಿನ ಗಾಡಿ, ನಾವು ಊರ್ ಸುತ್ತ ಯಾರು ಕರೀತಾರೆ, ಕೊಬ್ಬನ ಗಾಡಿ ಹೊಡಿಯೋದೋ ಇಲ್ಲ ಬಾಡಿಗೆ, ಬೋರ್ ಇಲ್ವಲ್ಲ ಆಗ ಬಾಡಿಗೆ ಹೊಡಿಯೋದೋ ಹಿಂಗೆ ಮಾಡ್ತಿದ್ದೋ ಸರ್. ಈಗ ನಾವೇನು ಮಾಡ್ದೋ, ಈಗ ನಮ್ಮ ಭೂಮಿಲಿ ಬೋರ್ ಗೀರ ಆದಮೇಲೆ ನಮ್ಗೆ ಇಲ್ಲಿ ಮಾಡ್ಕೊಳ್ಳೋದೆ ನಮಗೆ ಸಾಕಾಯ್ತದೆ ಬಂಗವ. ಆಗ ಏನು ಮಾಡ್ದೋ, ಎತ್ತಿನ ಗಾಡಿ ಕೊಟ್ಬಿಟ್ಟು ಈ ಕರಿನಸ ಮಾಡ್ಕೊಂಡಿವಿ ಸರ್. ಎರಡು ಕರಿನಸ್ ಮಾಡವೆ, ಒಂದು ತಪ್ಪೊಂದು ಕರ ಹಾಕತ್ತವೆ, ಕರ ಹಾಕೊಂಡವ ಅವು ದೊಡ್ಡವ ಗಂಡು ಮಡಿಕತ್ತೀವಿ. ಏನಾರು ಜೊತೆಗೆ ಹಾಕಿ ಮಾರಿದ್ರೆ ಒಂದು 50,000 ರೂಪಾಯಿಗೆ ಹೋಗಿ ಹೋಯ್ತವೆ ಸರ್. ಜೊತೆಗಾಗಿ ಮಾರಲಿಲ್ಲ ಅಂದ್ರೆ 120 ಕೊಟ್ಬಿಟ್ಟು ಒಂದು 25. ಓರಿ ಆದ್ರೆ ಒಂದು 30,000 ಆಲೆ, ಒಂದು 4 ಮಾರದೆ ಸಾವ ಹಸಿನವ ನಮ್ಮ ಹಸಿನವನೇ, ಒಂದೊಂದು 25,000 30,000 ಹಿಂಗೆ ಕೊಟ್ಟಿದ್ದೀವಿ. ಈಗ ಎರಡು ಜೊತೆ ಸಾವೆ ಒಂದು ಕಟ್ಸೋದೆ ಸರ್. ಈಗ ಈಗ ಮನೆಗೆ ಬೇಕಾದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ನಿಮ್ ಜಮೀನಿಗೆ ಹಾಕೋತೀರಾ? ಹಾಕತ್ತೀವಿ ಸರ್, ನಾವೇನು ಬೇರೆ ಮಾರಾಟ ಮಾಡೋಕ್ಕಿಲ್ಲ. ನಮ್ಗೆ ಹೆಚ್ಚಾಗಿ ಸಾಲ ಹಾಕಿಲ್ವಲ್ಲ ತಕ್ಕತ್ತೀವಿ ಸರ್. ನಾವು ಇನ್ನೊಂದು ಸ್ವಲ್ಪ ಒಂದೇ ಟ್ರ್ಯಾಕ್ಟರ್ 3 ತಗತ್ತೀವಿ. ವರ್ಷಕ್ಕೆ ಎಷ್ಟು ಗೊಬ್ಬರನ ಈ ತರ ತಗೋತೀರಾ ನೀವು? ನಾವ್ ಒಂದ್ 3 ಟ್ರ್ಯಾಕ್ಟರ್ ಅಷ್ಟ ಬೇರೆ ಕಡೆಯಿಂದ ಮಾಡ್ಕತ್ತೀವಿ ಸರ್. ತೆಂಗಿನ ತೋಟಕ್ಕೆ, ಕಬ್ಬಿಗೆ, ತರಕಾರಿಗೆ ಮಾಡ್ಕತ್ತೀವಿ ಸರ್. ತೆಂಗೆಲ್ಲ ಹೆಂಗೆ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಈಗ ನಾವು ಮೊದ್ಲು ಇಲ್ಲೇ ಕೇರ್ಪೇಟೆಲ್ಲಿ ಮಾರ್ಕತ್ತೀವಿ ಸರ್, ತೆಂಗಿನಕಾಯಿ ತಗೊಂಡೋಗಿ. ಈಗ ಎಳ್ನೀರು ಎಲ್ಲ ಮನೆ ಬಾಗಿಲಿಗೆ ಬಂದು ಕುಯ್ಕತ್ತವ್ರೆ, ಆ ಎಳ್ನೀರು ಕೊಟ್ಬಿಟ್ಟಿವಿ ಸರ್. ಈಗ ಮರಗಳ ಈ ಎಳ್ನೀರು ಕೊಟ್ಬಿಟ್ಟಿದ್ವಿ. ಏನ ಕಾಯಿನ ಅವಶ್ಯಕತೆ ಏನಿಲ್ವಲ್ಲ, ಮನೆಗೇನು ಎಷ್ಟು ಬೇಕು ಒಂದು 2 ಬಿಡಿಸ್ಕೊಡ್ತೀವಿ ಅಷ್ಟು ಬಿಟ್ರೆ, ಇನ್ನ ಎಳ್ನೀರು ಕೊಟ್ಬಿಟ್ಟಿರುತ್ತೆ ಸರಿ ಸರಿ. ಮಂದೆ ಕೊಟ್ರೆ ಈಗ ಹೆಂಗ ಅನ್ಸುತ್ತೆ ಈಗ ಜೀವನ ಎಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಅಕ್ಕಿ ಈಗ ನಾವು ಸಂತೋಷವಾಗಿವಿ ಅಂತ ನನ್ಗೆ ಅನಿಸ್ತದೆ ಸರ್. ಈಗ ಯಾಕೆಂದ್ರೆ ಈಗ ಅವತ್ತು ನಾವು ಸೈಕಲ್ನೇ ಕಾಣದೇ ಇರ ಅಂತಾರು, ಈಗ ಎತ್ತಿನ ಗಾಡಿಗೆ ಬಂದೋ, ಎತ್ತಿನ ಗಾಡಿಯಿಂದ ಈಗ ಕಾರ್ಗೆ ಬಂದೋ, ಕೂಟ್ರಿಗೆ ಬಂದೋ, ಈ ಕೂಟ್ರಲ್ಲಿ ಓಡಾಡ್ತೇವೆ, ನಮ್ಮ ಮಕ್ಕಳೆಲ್ಲ ಕಾರಲ್ಲಿ ಓಡಾಡ್ತಾವ್ರಿ ಅಂದ್ರೆ ನಮ್ಗೆ ಖುಷಿ ಅನ್ನೋದಿಲ್ವ ಸರ್. ಈಗ ಈಗ ಮನೇಲಿ ಯಾರು ಇದಾರೆ? ಈಗ ನಮ್ಮ ಮಕ್ಕಳು ಇಬ್ರು ಗಂಡು ಮಕ್ಕಳು, ನಮ್ಮ ಹೆಂಗಸರು, ನಾವು ಅವ್ರಿಗೆ 2 ಜನ ಮಕ್ಕಳವ್ರೆ ಸರ್. ಈಗ ಒಟ್ಟು 10 ಜನ ಇವೆ ಸರ್. ಈ ತೋಟಗಾರಿಕೆ ಬೆಳೆಗಳಲ್ಲಿ ಇನ್ನೇನು ಬೆಳಿತೀರಿ ನೀವು? ಅಡಿಕೆ ಒಂದು ಸ್ವಲ್ಪ ಮೊದ್ಲು ನೆಟ್ಟಿದ್ದ ಸರ್, ಅಡಿಕೆ ಒಂದು 200 ಸಸಿ ನೆಟ್ಟಿದ್ದ, ಒಂದು ತೆಂಗಿನ ಸಸಿ ಒಳಗೆ ಅಡಿಕೆ ತೆಳ್ತೆಳಗೆ, ಅವು ಬೋರು ಮಧ್ಯ ನಿಂತೋಗ್ಬಿಟ್ಟು ಒಣಗೋಗ್ಬಿಟ್ಟು ಈಗ ಒಂದು ಸ್ವಲ್ಪ ತೆಳಗಾವೆ ಸರ್. ಈಗ ಈಗ ಮತ್ತೆ ನೆಡಬೇಕು ಸರ್ ಅಡಿಕೆ. ಅಡಿಕೆ ನೆಮ್ಮದಿಯಾಗಿದೆ ಜೀವನ? ನೆಮ್ಮದಿಯಾಗಿದೆ ಸರ್. ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನೀವು ಈಗಲೂ ಕೆಲಸ ಮಾಡ್ತೀರಿ ಕೃಷಿ ಕೆಲಸ? ಸರ್ ನಾವು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಇನ್ ಸಾಯಂಕಾಲ 7 ಗಂಟೆ ಗಂಟ ನಮ್ಮ ಭೂಮಿಲೆ ಕೆಲಸ ಮಾಡ್ಕೋತೀವಿ, 7 ಗಂಟೆ ಮೇಲೆ ಮನೆಗೆ ಬರ್ತೀವಿ ಸರ್. 7 ಗಂಟೆ ಇಲ್ಲದೇ ನಾವು ಯಾವ ಪ್ರತಿ ದಿಸ್ತೇವೆ, 7 ಗಂಟೆ ಸಾಯಂಕಾಲ 7 ಗಂಟೆ ಗಂಟಲು ನಮ್ಮ ಭೂಮಿಲಿ ಇರ್ತೀವಿ ಸರ್. ನೀವು ನಿಮ್ಮ ಮನೆಯವರು? ನಮ್ಮ ಹೆಂಗಸರು. ನಾವು ಅವ್ರ ಹೆಸರೇನು? ರತ್ನಮ್ಮ ಅಂತ ಸರ್. ಅವರು ನಿಮ್ ಜೊತೆ ಎಲ್ಲ ಮೊದ್ಲಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ? ಅವತ್ತು ನಾವು ಬಡತನ ಇದ್ದ ಇಲ್ಲಿ ಒಂದು ಆಗ ನಮ್ಮ ತಂದೆರು ಒಂದು ಸ್ವಲ್ಪ ಕಾಂಟ್ರಾಕ್ಟು ಅವು ಇವು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಿರು ಸರ್. ಆಗ ನಮ್ಮ ತಂದೆರ ಜೊತೆ ನಮ್ಮ ತಮ್ದಿರು ಸಣ್ಣರ ಆಗ ನಾನೇ ಫಸ್ಟ್ ಮದ್ವೆ ಆದನು. ಆಗೇನಾಗೋಯ್ತು, ಈಗ ನಾವು ನಮ್ಮ ತಂದೆ ಹೋದಾಗ ನಮ್ಮ ಅವ್ರ ಜೊತೆ ನಾವು ಹಿಂದ್ಗುಟ್ಟು ಹೋಯ್ತಿದ್ದೆ ಸರ್. ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ತಂದೆ ಜೊತೆ ನಾವು ಹೋಯ್ತಿದ್ದೆ ಸರ್, ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು. ಆಗಲಿಂದು ನಮ್ಗೆ ಒಂದು ಸ್ವಲ್ಪ ಅಷ್ಟು ಅನುಭೋಗ ನಮ್ಮ ತಂದೆಯವ್ರು ಕೊಟ್ಬಿಟ್ಟು ಹೋದ್ರು ಸರ್. ಈ ಕುರಿ ಸಾಕಾಣಿಕೆಯಿಂದ ಆಡು ಸಾಕಾಣಿಕೆಯಿಂದ ಏನು ಲಾಭ ಸರ್? ಈ ನಮ್ಗೆ ಆಡು ಈ ದನ ಸಾಕಾಣಿಕೆಯಿಂದ ನಮ್ಗೆ ಆದಾಯ ಅದೇ ಸರ್. ಬೇಗ ಬೇಗ ಮಾರ್ಬಿಡ್ಬೇಕಷ್ಟೇ. ಒಟ್ಟಿನಲ್ಲಿ 10 ತಿಂಗಳ ಗಂಟ ಮಡಿಕತ್ತೀವಿ ಸರ್. ಒಂದ್ ಕರೆ ಹಾಕಿದ್ರೆ ಸರ್ 1 ಗಂಟ ಮಡಿಕತ್ತೀವಿ. 1 25 30,000 ಕೊಡ್ತಿದ್ರೆ ಸರ್. ಒಂದ ಸರ್ ಹಾಲು ಕುಡ್ಕತ್ತೀವಿ, ಆರಂಭ ಮಾಡ್ಕತ್ತೀವಿ, 25,000 30,000 ಆದಾಯ ಕೊಡ್ತದೆ ಒಂದ ಸರ್ ಕರಿನಲ್ಲಿ. ಆಡು ವರ್ಷಕ್ಕೆ ಈಗ 10 ತಿಂಗಳು ನಾವು ಮಡಿಕೊಳ್ಳೋದು. ಹೆಣ್ಮರಿಗಳು ಯಾವನು ಕೊಟ್ಟಿಲ್ಲ, ವಾತ್ಕೊಳು ಈಗ 4 ಕೊಟ್ಬಿಟ್ಟೆ ಸರ್. ಈಗ ಈಗ ಒಂದು 12,000 46,000 ಆಯ್ತು ಕೊಟ್ಬಿಟ್ಟೆ ಸರ್. ಈಗ ನೀವು ಮರಿ ತಂದಿದ್ದು ಎಷ್ಟಕ್ಕೆ? ಅದು 10,000 ಕೊಡ್ತಂದಿದೆ ಸರ್ ಆಡ. 10,000 ಕೊಡ್ತಂದಿದೆ ಆಡ. ಈಗ ಅದರಿಂದ ಒಂದು 25 ಮರಿ ನಮ್ಗೆ ಆಗದೆ. 25 ಮರಿ ಅಂದ್ರೆ 10 ತಿಂಗಳೆಲ್ಲ ಎಷ್ಟು ಸಂಪಾದನೆ ಆಯ್ತು? ಒಂದು ವರ್ಷಕ್ಕೆ ಒಂದ್ಸರಿ ಈಗ 10 ತಿಂಗಳಿಗೆ 45,000 ಆದಾಯ ಕೊಡ್ತದೆ ಸರ್. ಇದನ್ನ ಇನ್ನು ಜಾಸ್ತಿ ಮಾಡ್ಬೋದಲ್ಲ ಗೌಡ್ರೆ? ಈಗ ಜಾಗ ಇಲ್ಲದೆ ಇರೋದ ಕಾರಣದಿಂದ ಹಂಗ ಮಾಡ್ಕೊಂಡಿದೀವಿ ಸರ್. ಈಗ ಇಬ್ಬರ ಸರ್ ಈಗ ಒಂದು ನಮ್ಮ ಮೇಕೆ ಸಡ್ಡು ಅಂದ್ಬಿಟ್ಟು ಮಾಡ್ಕೊಂಡು ಮಾಡ್ಬೇಕು ಅಂತೀವಿ ಸರ್. ಇನ್ನೇನು ಅವಕ್ಕಿನ್ನೇನು ಆರೋಗ್ಯ ತೊಂದರೆ ಏನಾಗಲ್ವಾ 10 ತಿಂಗಳಲ್ಲಿ? ಸ್ವಲ್ಪ ಅದರಲ್ಲಿ ಏನಾಯ್ತದೆ ಅಂದ್ರೆ ಸರ್, ಮೇವನ್ ಎತ್ತು ಹೆಚ್ಚು ಕಡಿಮೆಯಿಂದ ಒಂಚೂರು ಆಯ್ತದೆ. ಆಗೇನ್ ಮಾಡ್ತೀವಿ ನಾವು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರು ಬರ್ತಾರೆ ಇಲ್ಲಿ, ಅವ್ರಿಗೆ ಹಿಂಗ ಆಗದೆ ಅಂದ್ಬಿಟ್ಟು ಮೆಡಿಸಿನ್ ಪಡಿಸಿನ್ ಕೊಡ್ಸ್ಕೊಂಡ್ರೆ ಚೆನ್ನಾಗ್ತವೆ ಸರ್. ಆ ವರ್ಷಕ್ಕೊಂದ್ಸರಿ ತಿಂಗಳಿಗೆ ಒಂದೂವರೆ ತಿಂಗಳಿಗೊಂದ್ಸರಿ ಆಲ್ಬೆಂಡ್ ಹಾಕಿ ಅಂದ್ಬಿಟ್ಟು ಅವರೇ ಕೊಟ್ಟಿರ್ತಾರೆ, ಅದ ಹಾಕತೀವಿ ನಾವೇ. ಅವಕ್ಕೆ ಟೈಮಿಗೆ ಸರಿ ನೀರು ಮೇವು ಕೊಟ್ಕೊಂಡ್ರೆ ಏನೇ ಆರೋಗ್ಯಕ್ಕೇನು ತೊಂದರೆ ಆಯ್ಕಿಲ್ಲ ಸರ್. ಅವಕ್ಕೆ ಏನೀಗ ನೋಡ್ಲಿಲ್ಲ ಅಂದಾಗ ಹಂಗಾಯ್ತದೆ. ನಾವು ಟೈಮ್ ಸರಿಯಾಗಿ ನೀರು ಕೊಟ್ಕೊಂಡು ಮೇವು ಹಾಕೊಂಡ್ರೆ ಏನು ಅವಕ್ಕೇನ ಆರೋಗ್ಯ ಸಮಸ್ಯೆ ಏನ್ ಬರಕಿಲ್ಲ ಸರ್. ತಿಂಗಳಿಗೆ ಒಂದು ಆದಾಯ ಗ್ಯಾರಂಟಿ ಆಯ್ತದೆ. ಗ್ಯಾರಂಟಿ ಆಯ್ತದೆ ಸರ್. ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಸರ್? ಇನ್ನೂ ನಮ್ಮ ಭೂಮಿಗೆ ಏನೋ ಒಂದಿಷ್ಟು ಒಂದು ಹಣ್ಣಿನ ಗಿಡ ಮಾಡ್ಬೇಕು, ಇಲ್ಲ ಮತ್ತೊಂದು ಏನೋ ಮಾಡ್ಬೇಕು, ಒಂದು ಕೃಷಿ ಹೊಂಡ ಮಾಡಿ ಏನೋ ಒಂದು ಅಲ್ಲಿ ಒಂದ್ ಕಡೆ ಆಡೋ ಕೋಳಿ ಸಾಕ್ಬೇಕು ಅಂತ ಇವೆ. ಒಂದ್ ಕಡೆ ಏನೋ ಒಂದಿಷ್ಟು ಮೀನು ಗೀನು ಸಾಕ್ಬೇಕು ಅನ್ಕೊಂಡು ಅದು ಒಂದು ಐಡಿಯಾ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ನಾಟಿ ಕೋಳಿನೂ ಸಾಕಿದೀರಂತ? ಸಾಕಿವಿ. ಎಷ್ಟಿದೆ ಸರ್? ಈಗ ಒಂದ್ 20 ಕೋಳಿ ಇವೆ ಅಷ್ಟೇ ನಮ್ಮ ಹತ್ರ. ಈಗ ನಾವೇನು ಮಾರಾಟ ಏನ್ ಮಾಡಕ್ಕಿಲ್ಲ, ನಮ್ ಮನೆಗ ಹಾಕಿ ಸಾಕೊಂಡಿರೋದು. ಒಂದ್ 20 ಕೋಳಿ ಇವೆ. ನೆಂಟ್ರು ಬಂದ್ರೆ ಖುಷಿ ಮಾಡಕ್ಕ? ನೆಂಟ್ರು ಬಂದ್ರೆ ಕುಯ್ಕತೀವಿ, ಇಲ್ಲ ಇನ್ ಮಧ್ಯ ಬೇಕು ಅಂದ್ರೆ ನಮ್ ಮನೆಗೆ ನಾವ್ ಮಾಡ್ಕೊತೀವಿ ಸರ್. ಮೊಟ್ಟೆ ಕೋಳಿಗಳ ನಾವ್ ಮಾಡ್ಕೊತೀವಿ ಸರ್. ಈಗ ನಿಮ್ಮ ಸೊಸೆ ಇಲ್ಲಿ ಗ್ರಾಮ ಪಂಚಾಯತಿ ಇಲ್ಲಿ ಉಪಾಧ್ಯಕ್ಷರಾಗಿದ್ದಾರಂತಲ್ಲ, ಹೆಂಗ ಅನ್ಸತ್ತೆ ನಿಮ್ಗೆ? ಅಯ್ಯೋ, ನಾವು ಅವತ್ತು ಅವ್ರ ಇರ್ತಾವ ನಿಂತ್ಕೊಂಡು ಒಂದ್ ಏನಾರ ಒಂದ್ ಕೆಲಸ ಕಾರ್ಯ ಮಾಡ್ಕೊಡಿ ಅಂತ ಕೇಳ್ಕತ್ತಿತ್ತು ಸರ್. ಆದ್ರಿಂದ ಮೊದ್ಲು ನಮ್ಮ ಅಣ್ಣನ ಮಗ ಆದ, ಅಣ್ಣನ ಮಗ ಆದ್ಮೇಲೆ ನಮ್ಮ ಅಣ್ಣೆಂಟಿ ಅಧ್ಯಕ್ಷರಾದ್ರು, ಆಮೇಲೆ ಈಗ ನಮ್ ಸೊಸೆಯಾಗವ್ರೆ ಉಪಾಧ್ಯಕ್ಷರಾಗವ್ರೆ. ಈಗ ನಮ್ಗೊಂಥರ ಖುಷಿ ಸರ್. ಏನ್ ನಾವು ಎಷ್ಟೇ ಸಾಧನೆ ಮಾಡಿದ್ರು, ನಾವು ಎಷ್ಟೇ ಕಷ್ಟ ಪಟ್ರು, ಈಗ ನಮ್ಗೆ ಒಂಥರ ಖುಷಿ ಸ. ಈಗ ಏನ್ ಅವ್ರ ಹೆಸರು? ಅವ್ರ ಹೆಸರು ಪಲ್ಲವಿ ಅಂತ ಸರ್. ಹೌದಾ? ಈಗ ಪಲ್ಲವಿ ಮಾತಾಡ್ಸೋಣ. ಮಾತಾಡ್ಸಿ ಸರ್. ನಮಸ್ಕಾರ ಪಲ್ಲವಿ ಅವರೇ. ನಮಸ್ತೆ ಸರ್. ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದಿರಿ ಸರ್? ಬಿಎಡ್ ಮಾಡಿದ್ದೀನಿ ನಾನು. ಮಂಜೇಗೌಡರು ಎರಡನೇ ಸೊಸೆ ನಾ? ನೀವು ಇಲ್ಲ, ಫಸ್ಟ್ನೇ ಸೊಸೆ ನಾನು. ಮೊದಲನೇ ಸೊಸೆ ನೀವೇ. ಈ ರೀತಿ ಉಪಾಧ್ಯಕ್ಷ ಆಗಿದ್ದೀರಿ, ಈಗ ನಿಮಗೆ ಹೆಂಗ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಯ್ತದೆ ಸರ್ ಇದರಿಂದವ. ಅಂದ್ರೆ ಏನು ಅಂತಂತಂದ್ರೆ, ಇದು ಕೃಷಿ ಅಂತ ಅನ್ನೋದು ಇದು ಪರಂಪರೆಯಿಂದ ನಡ್ಕೊಂಡ್ ಬಂದಂತ ಇದು ಕೃಷಿ ಇದೆಲ್ಲ ಅಂತದ್ರಲ್ಲಿ ನಮ್ಮ ಮಾವ ಅವರು ನಮ್ಮ ಅತ್ತೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಒಟ್ಟಿಗೆ ನಮ್ಮ ಮನೆಯಲ್ಲಿ 10 ಜನ ಇದ್ದೀವಿ ನಾವು. ಅದನ್ನ ನಡೆಸ್ಕೊಂಡು ಹೋಯ್ತವ್ರೆ. ಅದ್ರ ಮೂಲಕ ನಮ್ಗೆ ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನ ಅಂದ್ರೆ ಇದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಅಣ್ಣ ತಮ್ಮಂದಿರೆಲ್ಲ ಫ್ಯಾಮಿಲಿ ಗೆದ್ಕೊಂಡು ಬಂದಿರೋದಿದು. ಈ ಸಲ ನಮ್ಗೆ ಚಾನ್ಸ್ ಸಿಕ್ತು. ಅಲ್ಲಾಗಿ ನಮ್ಮ ಅತ್ತೆ ಮಾವನ ಮೇಲೆ ಏನ್ ಜನ ಪ್ರೀತಿ ವಿಶ್ವಾಸ ಏನಿಟ್ಟವರೋ ಅದ್ರ ಮೂಲಕ ನಮ್ಗೆ ಪ್ರತಿಫಲ ಸಿಕ್ಕದೆ ಸರ್. ಇದು ಅತ್ತೆ ಮಾವನ ಮೇಲೆ ಇರುವಂತಹ ಪ್ರೀತಿ ಸೊಸೆಯನ್ನು ಆಯ್ಕೆ ಮಾಡಿದ್ದಾರೆ. ನೀವು ಉಪಾಧ್ಯಕ್ಷರಾಗುವಂತ ಆಗಿದ್ದೀರಿ, ಮುಂದೆ ಅಧ್ಯಕ್ಷರಾಗುವಂತ ಅವಕಾಶಗಳು ಇರುತ್ತೆ. ಏನೆಲ್ಲ ಕೆಲಸಗಳು ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಊರಲ್ಲಿ ಏನೇನು ಕೆಲಸ ಕಾರ್ಯ ಆಗಿಲ್ಲ ಅದನ್ನ ಮುಂದೆ ನಾವು ಮಾಡಿಸ್ಕೊಡ್ಬೇಕು. ಮತ್ತೆ ಮನೆ ಇಲ್ದನವ್ರಿ ಮನೆ, ಕೃಷಿ ಹೊಂಡ, ರಸ್ತೆ, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಬೀದಿ ದೀಪ, ಇವೆಲ್ಲ ಮಾಡಿಸ್ಕೊಡೋದ್ ಮೂಲಕ ಜನಗಳಿಗೆ ಸೇವೆ ಮಾಡೋ ಮೂಲಕ ನಮ್ಗೆ ಅವಕಾಶ ಸಿಕ್ಕದೆ ಸರ್ ನಮ್ಗಿದು. ಹಾಗಾಗಿ ಒಂಥರ ಖುಷಿ ಇದೆ. ಹೌದು ಸರ್. ಸಂತೋಷ ಪಲ್ಲವಿ ಅವರೇ, ಎಲ್ಲ ನಿಮ್ಮ ನಿರೀಕ್ಷೆಯಾಗಲಿ. ಈ ಕುಟುಂಬದ ಬಗ್ಗೆ ನಿಮ್ಗೆ ಹೆಂಗನ್ಸುತ್ತೆ? ಒಂದು ಕೃಷಿ ಕುಟುಂಬದಲ್ಲಿ ಕೂಟು ಕುಟುಂಬ ಇದ್ರೆ ಕೃಷಿ ಯಶಸ್ವಿಯಾಗಿ ನಡೆಸಬಹುದು ಅಂತ ಅನ್ಸುತ್ತೆ. ಹೇಳಿ, ನಿಮ್ಗೆ ಈ ಉಪಾಧ್ಯಕ್ಷ ಜವಾಬ್ದಾರಿಗಿಂತ ಮುಂಚೆ ಈ ಕುಟುಂಬಕ್ಕೆ ಬಂದಾಗ ಏನೆಲ್ಲ ಕೆಲಸಗಳು ನೀವು ಮಾಡ್ತೀರಿ, ಕೃಷಿ ಒಂದು ಬದುಕು ನಿಮ್ಗೆ ಹೆಂಗ ಅನ್ಸುತ್ತೆ? ಕೃಷಿ ಬದುಕು ಅಂದ್ರೆ, ಉಪಾಧ್ಯಕ್ಷರಿಗಿಂತ ಮುಂಚೆ ನಾನು 2015 ಮದ್ವೆ ಆಗಿದ್ದು, ಬಿ ಎಡ್ ಮಾಡ್ತಾ ಇದ್ದೆ. ಇವರೇ ಬಿ ಎಡ್ ಕೂಡ ಮಾಡಿಸಿದ್ದು. ನಮ್ಮ ನೆಕ್ಸ್ಟ್ MA ಮಾಡು ಕೂಡ ಅಂತಾನು 1 ಇಯರ್ ಕಂಪ್ಲೀಟ್ ಮಾಡ್ಕೊಂಡೆ. ಅಂದ್ರೆ ಅಲ್ಲಾಗಿ ಪಾಪು ಆಯ್ತಲ್ಲ ಅಂದ್ಬಿಟ್ಟು ಡಿಸ್ಕನೆಕ್ಟ್ ಮಾಡ್ದೆ 2nd year. ಅದರಿಂದಾಗಿ ನೆಕ್ಸ್ಟ್ BSNL ನೆಟ್ವರ್ಕ್ ಅಲ್ಲಿ ಬೆಂಗಳೂರಲ್ಲಿ ಜಾಬ್ ಅಲ್ಲಿ ಇದ್ರು ನಮ್ಮ ಹಸ್ಬೆಂಡು, ಅದು ಪ್ರೈವೇಟ್ ಕಂಪ್ನಿಲಿ ಇದ್ರು. ಅಲ್ಲಿಂದ ಹಾಕಿ 2 ವರ್ಷ ಬೆಂಗಳೂರಲ್ಲಿ ಇದ್ದು ಸರ್. ಅದು ನೆಕ್ಸ್ಟ್ ಆದ್ಮೇಲೆ ಇಲ್ಲೇ ಬಂದು ನಮ್ಮ ಅತ್ತೆ ಮಾವಂಗು ಸಪೋರ್ಟ್ ಕೊಟ್ಟು ವ್ಯವಸಾಯ ಎಲ್ಲೇ ಇದ್ರು. ಈಗ ಎಲ್ಲ ಹಳ್ಳಿಯಿಂದ ಟೌನ್ಗೆ ಬಂದ್ಬಿಟ್ರೆ ಹಳ್ಳಿ ಮಾಡೋರು ಯಾರು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಹಸ್ಬೆಂಡು ನಮ್ಮ ಅಪ್ಪ ಅಮ್ಮನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಉದ್ದೇಶದಿಂದ ಅವ್ರು ಹಳ್ಳಿಗೆ ಬಂದ್ರು ಸರ್. ಅದರಿಂದ ನಮಗೂ ಖುಷಿ ಆಯ್ತು. ಯಾವತ್ತಿದ್ರು ಬರಲೇಬೇಕು, ನಮ್ಮ ಅತ್ತೆ ಮಾವಂಗು ಒಂದು ನೆರೆಹೊರೆ ಆಗುತ್ತೆ ಅಂದ್ಬಿಟ್ಟು ನಾವು ಬಂದು ಇಲ್ಲಿ ಸೇರಿದ್ವು ಸರ್. ಇದು ಅಲ್ಲಿ ಬಂದು ಇಲ್ಲಿ ಅಷ್ಟೇನು ಕೆಲಸ ಏನಿಲ್ಲ, ನಾವೇನು ಬಂದ ಹತ್ರ ಯಾರು ಕರ್ಕೊಂಡು ಹೋಗಿಲ್ಲ. ಆದಷ್ಟು ನಾವು ಇದು ಅದು ಇದು ಅಂತ ಹೇಳ್ಕೊಟ್ಟಂಗೆ ಅವ್ರು ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಮಾವನೇ ಹೆಲ್ಪ್ ಮಾಡ್ಕೊಡ್ತಾರೆ ಸರ್ ಎಲ್ಲ ವಿಷಯದಲ್ಲೂ, ಅವ್ರು ಮಾಡ್ಕೊಡ್ತಾರೆ. ಮಂಜೇಗೌಡ್ರೆ, ತುಂಬಾ ಖುಷಿ ಆಯ್ತು ನಿಮ್ಮ ಕುಟುಂಬ ನೋಡಿ. ಬಹಳ ನೀವು ಕಷ್ಟಪಟ್ಟಿದ್ದೀರಿ, ಈಗ್ಲೂ ಸಹ ಈ ಮುಂದುವರಿಯೋದಕ್ಕೆ ಏನೆಲ್ಲ ವಿಚಾರಗಳಿದೆ ಅದೆಲ್ಲ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ, ಅದಕ್ಕೆ ಕುಟುಂಬದ ಸದಸ್ಯರ ಬೆಂಬಲನೂ ಇದೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಕೆಲವರು ಕೇಳ್ತಾ ಇರ್ತಾರೆ, ನಾವು ಮಂಜೇಗೌಡ್ರ ಜೊತೆ 4 ಮಾತಾಡ್ಬೇಕಲ್ಲ ಅಂತ. ಅದಕ್ಕೆ ನಿಮ್ ದೂರವಾಣಿ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬಿಡಿ ಸರ್. 9731 ಸರ್. 8710 4 ಸರ್.